ನಮಸ್ತೆ. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ನಾವೊಂದು 20 ವರ್ಷ. 20 ವರ್ಷ ಆಯ್ತು. ಇದು ಗಂಡನ ಮನೆಗೆ ಬಂದಾದ್ಮೇಲೆ ತೊಡಗಿಸಿಕೊಂಡಿದ್ರು ಅಥವಾ ಅಪ್ಪನ ಮನೆಯಲ್ಲಿ ಇರ್ಬೇಕಾದ್ರೆ ತಾವು? ಅಪ್ಪನ ಮನೆಯಿಂದನೇ, ಅಲ್ಲಿಂದ ನಾವು ಕೆಲಸ ಮಾಡ್ತಾ ಇದ್ವಿ ಕೃಷಿ. ಸ್ಕೂಲಿಗೆ ಹೋಗ್ತಿದ್ದು, ರಜೆ ಇದ್ದ ಕೃಷಿ ಕೆಲಸ ಮಾಡ್ತೀವಿ. ರಜೆ ಇದ್ದಾಗ, ಭಾನುವಾರ ಶನಿವಾರ ಎಲ್ಲ. ಆಮೇಲೆ ಗಂಡನ ಮನೆಯಲ್ಲೂ ಕೆಲಸ ಮಾಡ್ತೀವಿ. ಎಷ್ಟು ತನಕ ಓದಿದ್ರಿ? ಎಲ್ಲಿವರೆಗೆ ಓದಿದ್ರಿ? ಸೆಕೆಂಡ್ ಪಿಯುಸಿ ಓದಿದ್ದು. ಸೆಕೆಂಡ್ ಪಿಯುಸಿ. ಮುಂದೆ ಯಾಕೆ ಓದ್ಲಿಲ್ಲಮ್ಮ? ಸ್ವಲ್ಪ ಕಷ್ಟ ಆಯ್ತು ಓದಕ್ಕೆ. ಕಷ್ಟ ಆಯ್ತು, ಹಾಗೆ ಓದಿಲ್ಲ. ಆಮೇಲೆ ಮದುವೆ ಆಯ್ತು. ಎಷ್ಟು ಎಕರೆ ಜಮೀನು ಹೊಂದಿದ್ರಿ? ಜಮೀನು ಜಾಸ್ತಿ ಏನಿಲ್ಲ ಸರ್. ಅಡಿಕೆ ಒಂದು ಎಕರೆ ಇರ್ಬೋದು, ಭತ್ತ ಒಂದು ಅರ್ಧ ಮುಕ್ಕಾಲು ಎಕರೆ, ತೆಂಗು ಒಂದು 40 ಮರ ಇರ್ಬೋದು ಅಷ್ಟೇ. ಒಟ್ಟಾರೆ ಎಷ್ಟಿದೆ ಜಮೀನು? 2-2.5 ಎಕರೆ. 2.5-3 ಎಕರೆ ಇರ್ಬೋದು. ಅಂದ್ರೆ ನೀವೇ ನೋಡ್ಕೊಳ್ಳೋದಾ ಇಲ್ಲ ಯಜಮಾನ್ರು ನೋಡ್ಕೊಳ್ಳೋದಾ? ಇಬ್ರು ಎಲ್ಲರೂ ನೋಡ್ಕೊತೀವಿ. ಇಬ್ರು ನೋಡ್ಕೊಂತೀವಿ, ಕೆಲ್ಸನು ಮಾಡ್ತೀವಿ, ಮನೆ ಕೆಲ್ಸನು ಮಾಡ್ತೀವಿ. ಆಮೇಲೆ ಹಸುಗಳು ಇದಾವೆ, ಅದು ನೋಡ್ಕೊತೀವಿ. ಗೊಬ್ಬರ ಎಲ್ಲ ಅದರದೇ ಗೊಬ್ಬರ, ಭತ್ತಕ್ಕೆ ಎಲ್ಲ ಅದೇ ಗೊಬ್ಬರ. ಎಷ್ಟು ಜನ ಇದ್ರಿ ಕುಟುಂಬ ಈಗ? ನಾವು, ನನ್ ಮಗ ಒಬ್ನೇ, ಮಾವ 1-2 ವರ್ಷ ತೀರ್ಕೊಂಡು. ಈಗ ಅತ್ತೆ, ನಮ್ಮ ಮನೆಯವರು, ನಮ್ಮ ಮಗ, ನಾನು. ಕೃಷಿ ಜೊತೆಗೆ ಈಗ ಸಂಘ ಸಂಸ್ಥೆ ಏನಾದ್ರೂ ಇದೆ ನಿಮ್ಮಲ್ಲಿ? ಧರ್ಮಸ್ಥಳ ಸಂಘ. ಧರ್ಮಸ್ಥಳ. ನೀವೇನು ಸದಸ್ಯರಾಗಿದ್ರೆ ಹೆಂಗೆ? ಸದಸ್ಯರು. ಸದಸ್ಯರಲ್ಲಿ? ಸದಸ್ಯರು. ಸಂಘ ಎಷ್ಟು ದಿವಸಕ್ಕೊಂದ್ಸಲ ನೀವು ಸೇರ್ಕೊಳ್ತೀರಿ? ಅದು ಧರ್ಮಸ್ಥಳ ಸಂಘ ವಾರಕ್ಕೊಂದ್ಸರಿ ಮಾಡ್ತಾರೆ. ಆಮೇಲೆ ಅದರಲ್ಲಿ ಕೆಲಸನೂ ಇದೆ. ಕೆಲಸ ಕೊಟ್ಟು ಕೂಲಿ ಕೂಡ ಕೊಡ್ತಾರೆ. ಕೆಲಸನೂ ಇದೆ, ಕೆಲಸನೂ ಇದೆ. ಆಮೇಲೆ ಎಲ್ಲ ಕೆಲಸ ಸೇರ್ಕೊಂಡು ಮಾಡೋದು ಅದು ಇದೆ. ಆಮೇಲೆ ಸಂಘಕ್ಕೆ ಸೇರ್ಕೊಂಡಿದ್ದೆ ನಾವು, ದುಡ್ಡು ಕಟ್ಟೋದು. ಎಷ್ಟು ವರ್ಷ ಆಯ್ತದ್ದು? ಅದೊಂದು 15 ವರ್ಷ ಆಯ್ತು. 15 ವರ್ಷ. ಇದು ವಾರಕ್ಕೆ ವಾರಕ್ಕೆ ದುಡ್ಡು ಕಟ್ಟದಾ ಇಲ್ಲ ತಿಂಗಳಿಗೆ ಕಟ್ಟದಾ? ಇದು ವಾರ ವಾರ ಕಟ್ಟೋದು. ಎಷ್ಟು ಕಟ್ತೀರಾ ವಾರಕ್ಕೆ? ವಾರಕ್ಕೆ ಎಷ್ಟು? 1000 ಏನೋ ಚಿಲ್ಲರೆ ಬರುತ್ತೆ. ಚಿಲ್ಲರೆ ಇದೆ, 1000 ಚಿಲ್ಲರೆ. ಒಟ್ಟಾರೆಯಾಗಿ ಈಗ ಕೃಷಿ ಬದುಕೆ ಜೀವನ ಒಂದು ನೆಮ್ಮದಿಯ ಜೀವನ ಅಂತ ಅನ್ಸುತ್ತಾ ನಿಮ್ಗೆ? ಅನ್ಸುತ್ತೆ. ಕಷ್ಟನೂ ಇದೆ, ಬಿಸಿಲಲ್ಲ ಕೆಲಸ ಮಾಡಬೇಕು. ಕಷ್ಟ ಇದೆ, ಕಷ್ಟ ಇಲ್ಲ ಅಂತಲ್ಲ, ಕಷ್ಟ ಇದೆ. ನೆಮ್ಮದಿ ಇದೆ, ನೆಮ್ಮದಿನೂ ಇದೆ, ಹಂಗೆ ಇದು ಇದೆ, ಕಷ್ಟನೂ ಇದೆ. ನಿಮ್ಮಲ್ಲಿ ಈಗ ಜಾಸ್ತಿ ಒಂದು ಮಳೆ ಪ್ರದೇಶ ಅಲ್ವಾ? ಪ್ರದೇಶ. ಯಾವಾಗ ಆರಂಭ ಆಗ್ತದೆ ಮುಂಗಾರು? ಹೌದು. ಮುಂಗಾರು ಯಾವಾಗ ಆರಂಭ ಆಗೋದು? ಮುಂಗಾರು ಇವಾಗ ಅಂದ್ರೆ ಏಪ್ರಿಲ್ ತಿಂಗಳಲ್ಲೇ ಆರಂಭ ಆಗೋದು. ನಿಜ ಹೇಳ್ಬೇಕಂತಂದ್ರೆ ಈ ಏಪ್ರಿಲ್ ತಿಂಗಳಿಗೆ ಯಾವಾಗ ಮಳೆ ಬರುತ್ತೆ ಬರಲ್ಲ ಅನ್ನೋದೇ ಗೊತ್ತಾಗಲ್ಲ. ಹೌದು ಹೌದು. ಈ ಬರ್ಬೇಕು ಟೈಮಿಗೆ ಬರಲ್ಲ. ಈಗ ಜೂನ್ ಅಲ್ಲೆಲ್ಲ ಮಳೆ ಬೇಕು ನಾಟಿ ಮಾಡಕ್ಕೆ. ಆ ಟೈಮಲ್ಲಿ ಬರಲ್ಲ. ಆ ಟೈಮಿಗೆ ಮಳೆನೆ ಇಲ್ಲ, ಭತ್ತ ಗದ್ದೆ ಎಲ್ಲ ಒಣಕು ಬಿದ್ದಿರುತ್ತೆ. ಈ ಸಸಿ ಬೀಜ ಹಾಕಕ್ಕೂ ನೀರ್ ಬೇಕಲ್ಲ. ಹೌದು ಹೌದು. ಎಲ್ಲಿಂದನೋ ನೀರ್ ತಂದು, ಪೈಪಲ್ಲೆಲ್ಲ ನೀರ್ ತಂದು ಗದ್ದೆಗೆ ಬಿಟ್ಟು ಸಸಿ ಬೀಜ ಹಾಕೋದು. ಆಮೇಲೆ ಆದ್ರೂ ಬೇಕಲ್ಲ ಮಳೆ, ಬರಲ್ಲ. ಬರಲ್ಲ. ಬರೋದ್ ಯಾವಾಗ? ಅಡಕೆ ಕೊಯ್ಲಿನ ಟೈಮಲ್ಲಿ, ಅಕ್ಟೋಬರ್ ಅಲ್ಲಿ. ಅವಾಗ ಭತ್ತ ಇದು ಅಡಿಕೆ ಎಲ್ಲ ಒಣಸೋದೆಲ್ಲ ಬಹಳ ಕಷ್ಟ. ಬಹಳ ಕಷ್ಟ ಆಯ್ತು, ಅದು ಹಾಳಾಗಿ ಹೋಗುತ್ತೆ. ಆಮೇಲೆ ಈಗ ಇದು ಹೇಳಿದ್ರಿ ನೀವು, ಭತ್ತ ಇದು ಯಾವ ತಳಿ ಅಮ್ಮ? ಇದು ಏನು ಮೊದ್ಲು ಪೂರ್ವಜರು ಬೆಳ್ಕೊಂಡ್ ಬಂದಿದ್ರು ಆ ತಳಿನೋ ಇಲ್ಲ ನೀವು ಹೊಸದಾಗಿ? ಇಲ್ಲ, ಹೊಸದಾಗೇನಿಲ್ಲ, ಅದೇಯ. ಏನು ಐಟಿ ಅಂತೆಲ್ಲ ಹೇಳ್ತೀವಲ್ಲ, ಅದೇಯ. ದಪ್ಪ ಭತ್ತ ಐಟಿ ಅಂತೆಲ್ಲ ಹೇಳ್ತೀವಲ್ಲ, ಅದೇಯ. ಈ ಭತ್ತದ ಜೊತೆಗೆ ಮೀನು ಕೂಡ ಸಾಕಣೆ ಏನಾದ್ರು ಮಾಡ್ತಾ ಇದ್ದೀರಾ? ಮೀನಿಲ್ಲ. ಮಧ್ಯದಲ್ಲಿ ಭತ್ತದ ಗದ್ದೆಯಲ್ಲಿ ಒಂಥರ ಗುಂಡಿ ಮಾಡ್ಬಿಟ್ಟು ಕೃಷಿ ಹೊಂಡ ಅಂದ್ರೆ ಬಿಡ್ತಾರೆ ಮೀನು. ಕೃಷಿ ಹೊಂಡ ಅಲ್ಲ, ಮಧ್ಯದಲ್ಲಿ ಈಗ ಭತ್ತದ ಏನು ಏನು ಸಾಲ್ ಇರುತ್ತಲ್ಲ, ಮಧ್ಯದಲ್ಲಿ ಒಂದ್ ಸ್ವಲ್ಪ ಸಣ್ಣದಾಗಿ ಗುಂಡಿ ಮಾಡ್ಬಿಟ್ಟು ಅಲ್ಲಿ ಮೀನು ಮರಿಗಳನ್ನ ಅಂದ್ರೆ ಅಲ್ಲಿ ಬಿಡ್ತಾರೆ, ಬಿಟ್ಟು ಅದನ್ನ ಬೆಳೆಸ್ತಾರೆ. ಅದು ಮಾಡ್ತಾರೆ. ನೀವು ಮಾಡ್ತಾರೆ? ನಾವು ಅದ್ ಮಾಡ್ತಾ ಇಲ್ಲ, ಕೃಷಿ ಇದ್ ಮಾಡ್ತಾ ಇಲ್ಲ, ಮೀನಿಂದ ಏನ್ ಮಾಡ್ತಾ ಇಲ್ಲ. ಕೋಳಿ ಕುರಿ? ಕೋಳಿ ಇದೆ, ಆಮೇಲೆ ಹಸುಗಳಿದಾವೆ. ಇದು ಹಸುಗಳಿಗೇನೆ ಅಂದ್ರೆ ಈಗ ಇದು ತೀರ್ಥಹಳ್ಳಿ ಮಲೆನಾಡು ಪ್ರದೇಶ, ಮೇವಿಗೇನು ಕೊರತೆ ಇಲ್ಲ ಇಲ್ಲಿ. ಇದು ಬಿಟ್ಟು ಬಿಟ್ಟು ಸಂಜೆ ಕಟ್ತೀರಾ ಅಥವಾ ಹೇಗೆ? ಬೆಳಿಗ್ಗೆ ಬಿಟ್ಟು ಸಂಜೆ ಬರ್ತವೆ, ಆದ್ರೂ ಹುಲ್ಲೆಲ್ಲ ತರ್ತೀವಿ. ತರ್ತೀರಿ? ತೋಟದಲ್ಲಿ ಹುಲ್ಲೆಲ್ಲ ಇದೆ, ಅದಕ್ಕೆ ಹುಲ್ಲು ಅದು ಬೀಜ ಬರುತ್ತೆ, ಅದ್ ಹಾಕ್ತಿವಿ ನಾವು. ಅದೇ ಹುಲ್ಲು ಬೆಳೆಯುತ್ತೆ, ಮತ್ತೆ ಎಕ್ಸ್ಟ್ರಾ ತೋಟದಲ್ಲಿ ಬೆಳೆಯುತ್ತಲ್ಲ ಹುಲ್ಲು, ಅದು ತಂದು ಹಾಕ್ತಿವಿ ಸಂಜೆ ಬೆಳಿಗ್ಗೆ. ಆಮೇಲೆ ಒಣ ಹುಲ್ಲು ಅಂತ ಬರುತ್ತಲ್ಲ, ಇದ್ರದ್ದು ಭತ್ತದ್ದು, ಅದು ಹಾಕ್ತಿವಿ. ಒಣ ಹುಲ್ಲು ಕೂಡ? ಒಣ ಹುಲ್ಲು ಹಾಕ್ತಿವಿ, ಹಸಿ ಹುಲ್ಲು ಹಾಕ್ತಿವಿ. ಜಮೀನಲ್ಲಿ ಏನ್ ಸಿಗ್ತಾ ಅದು ಹಾಕ್ತೀರಾ? ಹಾಕ್ತಿವಿ. ತರಕಾರಿ ಅಂತ ಹೇಳಿದ್ವಿ, ಏನೇನ್ ಬೆಳೆ ಬೆಳಿತೀವಿ? ತರಕಾರಿ ಟೊಮೆಟೊ ಬೆಳಿತೀವಿ, ಬೆಂಡೆಕಾಯಿ, ಆಮೇಲೆ ಬೀನ್ಸ್, ಬದನೆಕಾಯಿ, ಆಮೇಲೆ ಅಲಸಂದೆ. ಕ್ಯಾರೆಟ್? ಕ್ಯಾರೆಟ್ ಇಲ್ಲ, ಅಲಸಂದೆ. ಆಮೇಲೆ ಶುಂಠಿ ಹಾಕ್ತಿವಿ. ಆ ಶುಂಠಿ ಹಾಕ್ತಿವಲ್ಲ ಅದರಲ್ಲೇ ತರಕಾರಿ ಬೆಳೆಯೋದು. ಓ, ಶುಂಠಿ ತರಕಾರಿ ಸುತ್ತ ಬೆಳಿತೀವಿ, ತುಂಬಾ ತರಕಾರಿ ಆಗುತ್ತೆ. ಮಧ್ಯದಲ್ಲಿ ಶುಂಠಿ, ಸುತ್ತ ತರಕಾರಿ. ಸುತ್ತ ತರಕಾರಿ, ಸುತ್ತ ತರಕಾರಿ ಆತರ ಬೆಳಿತೀವಿ. ಇದ್ರ ಜೊತೆಗೆ ಈಗ ತೆಂಗು ಅಂತ ಹೇಳಿದ್ರಿ, ಇದು ತೆಂಗು ಬದುಗಳಲ್ಲಿ ಹಾಕಿದ್ರು ಇಲ್ಲ ಮುಖ್ಯ ಜಮೀನಲ್ಲಿ ಆಯ್ತಾ? ಇಲ್ಲ, ಈ ತೋಟ ಸೈಡ್. ಅದೇ ಅದೇ, ಬದುಗಳಲ್ಲಿ ತೋಟ ಸೈಡ್ ಹಾಕಿದೀವಿ. ಆಮೇಲೆ ಒಂದು ನಾಲ್ಕೈದು ಗಿಡ ಎಕ್ಸ್ಟ್ರಾ ಒಂದು ಗದ್ದೆಲಿ ಹಾಕಿದೀವಿ. ಆಮೇಲೆ ಮನೆ ಹತ್ರ ಸ್ವಲ್ಪ ಹಾಕಿದೀವಿ. ಅಡಿಕೆ, ಅಡಿಕೆ ಹೇಗೆ? ಅಡಿಕೆ ಎಲ್ಲ ಒಂದೇ ಕಡೆ, ಒಂದೇ ಕಡೆ. ಕಾಳುಮೆಣಸು ಹೇಗೆ ಹಬ್ಸಿದಿರ ಬಳ್ಳಿಗಳು? ಅದು ಅಡಿಕೆ ಮರಕ್ಕೆ, ಅಡಿಕೆ ಮರಕ್ಕೆ ಹಬ್ಸಿದಿರ? ಇದು ಎಷ್ಟು ವರ್ಷದಿದೆ ಅಡಿಕೆ, ಇದು ಕಾಳುಮೆಣಸದ ಬಳ್ಳಿ? ಬಳ್ಳಿ ಸುಮಾರು ವರ್ಷ ಆಯ್ತು. ಸುಮಾರು ವರ್ಷ ಹಾಕಾಯ್ತು, ಚೆನ್ನಾಗಿ ಬರುತ್ತೆ, ಪರವಾಗಿಲ್ಲ, ಮನೆಗೆ ಸಾಕು. ಯಾವ್ದು ಇದು ತಳಿ ಅಂತ ಹೇಳ್ತೀರಾ? ಇದು ಕಾಳುಮೆಣಸ. ಅದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅಲ್ಲೆಲ್ಲ ಸ್ಥಳೀಯವಾಗಿ ಸಿಗ್ತಕ್ಕಂಥದ್ದು? ಅದ್ರ ಹೆಸರು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲ, ಒಳ್ಳೆ ಸ್ಥಳೀಯವಾಗಿ ಸಿಗೋ ಒಂದು ಒಳ್ಳೆ ಕಾಳುಮೆಣಸೆಯ ಅಡಿಕೆ. ಯಾವ್ದು ತಳಿ ಅಡಿಕೆ? ನಾವು ಮಾಮೂಲಿ ಹಾಕ್ತಿವಲ್ಲ ಮಲ್ನಾಡ್ ಕಡೆ ಅಲ್ಲಿ ಅಂದ್ರೆ ನಿಮ್ಮ ಸ್ಥಳೀಯವಾಗಿ ಸಿಗೋ ಒಂದು? ಅದೇ, ಮತ್ ಬೇರೆ ಏನಿಲ್ಲ, ಅವಾಗ ಏನ್ ಬೆಳೀತಿದ್ರು ಅದೇನೆ. ಬೇರೆ ಏನಿಲ್ಲ. ಈಗ ಈ ಕೂಲಿ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ, ನಿಮ್ಮಲ್ಲಿ ನಿಮ್ಮ ಒಂದು ತಾಲೂಕಿನಲ್ಲಿ ಅಥವಾ ನಿಮ್ಮ ಒಂದು ಗ್ರಾಮದಲ್ಲಿ ಹೇಗೆ ಜನ ಸಿಗ್ತಾರಾ ಹೇಗೆ? ಇಲ್ಲ ಸರ್, ಸಿಗೋದು ಕಷ್ಟ. ಮನೆ ಕೆಲಸ ನಾವೇ ಮಾಡೋದು. ನೀವೇ ಮಾಡೋದು? ನಾವೇ ಮಾಡೋದು. ಅಂದ್ರೆ ಈ ಮೈ ಆಳು ಅಂತ ಮಾಡ್ತೀವಿ, ಬೇರೆ ಮನೆಗೆ ಹೋಗ್ತೀವಿ, ಅವ್ರು ನಮ್ಮ ಮನೆಗೆ ಬರ್ತಾರೆ, ಆ ರೀತಿ ಮಾಡಿ ಕೆಲಸ ಮಾಡ್ತೀವಿ. ಹಂಗಾಗಿ ಸ್ವಲ್ಪ ಎಲ್ಲರೂ ಮಾಡಿದ್ರೆ ಒಳ್ಳೇದಲ್ಲಮ್ಮ? ಹೆಚ್ಚಾಗಿ ಎಲ್ಲರೂ ಹಂಗೆ ಮಾಡೋದೇ. ಅಂದ್ರೆ ಜನ ಸಿಗಲ್ಲ ಅಂತಂತೇಳಿ ಈ ಪದ್ಧತಿನ ಅನುಸರಿಸ್ತಾ ಇದ್ದೀರಿ? ಅವ್ರ ಮನೆಗೆ ನಾವೇನಾರ ಗದ್ದೆ ಕೂಲಿಗೆ ಹೋದ್ರೆ ಅವ್ರು ನಮ್ಮ ಮನೆಗೆ ಬರ್ತಾರೆ, ಆ ರೀತಿ. ಅವ್ರ ಮನೆಗೆ ಗೊಬ್ಬರ ಹೊರಕ್ ಹೋದ್ರೆ ನಮ್ಮ ಮನೆಗೆ ಬರ್ತಾರೆ, ಅವ್ರ ಗೊಬ್ಬರ ಹೊರಕ್ಕೆ, ಮಣ್ಣು ಹೊರಕ್ಕೆ, ತೋಟದ ಬೇಸಾಯಕ್ಕೆ, ಆ ರೀತಿ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಪರವಾಗಿಲ್ಲ, ಇಲ್ಲಾಂದ್ರೆ 800-900 ರೂಪಾಯಿ ಕೊಡ್ಬೇಕು ಒಂದು ಆಳಿಗೆ. ಒಬ್ರು ಬಂದ್ರೆ 800-900 ರೂಪಾಯಿ ಕೇಳ್ತಾರೆ. ಬೇರೆ ಹೊರಗಡೆಯಿಂದ ಕರ್ಸಿದ್ರೆ ಅಷ್ಟು ಕೇಳ್ತಾರೆ. ಊಟನು ಕೊಡ್ಬೇಕೇನೋ? ಊಟ ತಿಂಡಿ ಎಲ್ಲ ಕೊಡ್ಬೇಕು. ಸಂಜೆ ಹೋಗ್ತಾ ಟೀ ಕಾಫಿ ಎಲ್ಲ ಕೊಟ್ಟು ಅಷ್ಟು ದುಡ್ಡು ಕೊಡ್ಬೇಕು ಹೋಗುವಾಗ. ಮತ್ತೆ ಕರ್ಕೊಂಡು ಬರ್ಬೇಕೇನೋ? ಕರ್ಕೊಂಡು ಬರ್ಬೇಕು, ವೆಹಿಕಲ್ಸ್ ಎಲ್ಲ ಕರ್ಕೊಂಡು ಬರ್ಬೇಕು. ಒಂದ್ ಎರಡ್ ಮೂರ್ ಸಲ ಅವ್ರ ಮನೆ ಹೋಗಿ ಹೇಳ್ಬೇಕು ಬನ್ನಿ, ಆದ್ರೂ ಬರೋದಿಲ್ಲ, ಬರಲ್ಲ. ಆಮೇಲೆ ಕರ್ಕೊಂಡು ಬಂದ್ರೆ ಬರ್ತಾರೆ. ಎಷ್ಟು ಸರಿ ಅಡಿಗೆ ಮಾಡಿದೆಲ್ಲ ವೇಸ್ಟ್ ಆಗಿದೆ ಅಂತ ಬರ್ತಾರೆ ಅಂತ ಹೇಳ್ಬಿಟ್ಟು ಅಡಿಗೆ ಮಾಡಿರ್ತೀವಿ, ಅವ್ರು ಬರೋದೇ ಇಲ್ಲ. ಆಮೇಲೆ ಸುಮ್ನೆ ವೇಸ್ಟ್. ಈಗ ದನ ಹಸುಗಳಿರ್ತಾವಲ್ಲ, ಹಸುಗಳಿಗೆಲ್ಲ ಹಾಕ್ತಿವಿ ನಾವು, ಊಟ ಮಾಡ್ತೀವಿ ಅಷ್ಟೇ, ವೇಸ್ಟ್ ಆಗ್ಬಿಡುತ್ತಲ್ಲ ಹಾಗಾಗಿ. ಇದ್ರ ಜೊತೆಗೆ ಈಗ ಈ ಒಂದು ಔಷಧೋಪಚಾರಕ್ಕಾಗಿ ಎಂತಂತಂದ್ರೆ, ಈಗ ಏನೋ ಅಡಿಕೆಗೆ ಏನೋ ಒಂದು ರೋಗ ಬರ್ಲಿ ಅಥವಾ ಹುಳು ಬಿಡ್ಲಿ, ತೆಂಗಿಗಾಗ್ಲಿ ಕಾಳುಮೆಣಸಿಗಾಗ್ಲಿ, ಜೊತೆಗೆ ತರಕಾರಿಗೆ ಏನು ಔಷಧಿ ಸಿಂಪಡಣೆ ಮಾಡ್ತೀರಾ? ನಾವು ಔಷಧಿ ಅಂದ್ರೆ ಇದೇನೆ, ನಾವು ಇದು ಕೊಟ್ಟಿಗೆ ಗೊಬ್ಬರನೇ ಹಾಕ್ತಿವಲ್ಲ, ಹಾಗಾಗಿ ಜಾಸ್ತಿ ಏನು ಈ ಹುಳ ಹಪಟೆಲ್ಲ ಅಷ್ಟೊಂದು ಬರಲ್ಲ. ಬರಲ್ಲ. ಈ ರೈತ ಮಿತ್ರ ಒಂದು ಇದು ಹಾಕ್ತಿವಿ, ಅದು ಅಂದ್ರೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಕೃಷಿ ಗೊಬ್ಬರನೇ ಅದು. ಮತ್ ಬಿಟ್ರೆ ಇದೆ, ಮತ್ ಬೇರೆ ಇದ್ರ ಗವರ್ಮೆಂಟ್ ಗೊಬ್ಬರಗಳು, ಈ ಇದ್ರ ಗೊಬ್ಬರ ಎಲ್ಲ ಬರುತ್ತಲ್ಲ ಅದೆಲ್ಲ ಹಾಕಲ್ಲ. ಈ ಕೋಡ್ಲು ಗ್ರಾಮದಲ್ಲಿ ಪಟ್ಟಣಕ್ಕೆ ಹೋಗ್ತಕ್ಕಂತ ಒಂದು ಜನಸಂಖ್ಯೆ ಹೆಂಗಿದೆ ಅಮ್ಮ? ಅಂದ್ರೆ ಈಗ ನಿಮ್ ಹಾಗೆ ಯುವತಿಯರಿರ್ಬಹುದು, ಯುವಕರಿರ್ಬಹುದು, ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರ ಸಂಖ್ಯೆ ಯಾವ ರೀತಿಯಿಂದ ಇದೆ? ಅವಾಗಿದ್ರು, ಈಗ ಸ್ವಲ್ಪ ಈ ಕೊರೋನಾ ಬಂದಿದೆ, ವಾಪಸ್ ಊರಿಗೆ ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಏನೋ ಅಪರೂಪಕ್ ಬಂದಿದಾರೆ ಅಷ್ಟೇ ಬಿಟ್ರೆ ಸಿಟಿಗೆ ಅನಿವಾರ್ಯವಾಗಿ. ಮತ್ತೆಲ್ಲರೂ ಹಳ್ಳಿನೇ ಸೇರ್ಕೊಂಡಿದ್ದಾರೆ, ಕೊರೋನಾ ಬಂದ್ಮೇಲೆ ಸಿಟಿ ಸವಾಸ ಬೇಡ ಅಂತ ಹೇಳಿ ಈಗೆಲ್ಲ ತೋಟ ಆಗದ್ದೆ ಅಂತ ಹೇಳಿ ಜಾಸ್ತಿ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅದು ಕರೋನಾ ಪಾಠ ಕಲಿಸಿದೆ ಎಲ್ರಿಗೂ. ಹಾಗಾಗಿ ತೋಟ ಗದ್ದೆನೆ ಒಳ್ಳೇದಪ್ಪ, ಹಳ್ಳಿನೇ ಒಳ್ಳೇದು, ಈ ಬೆಟ್ಟ ಗುಡ್ಡನೇ ಒಳ್ಳೇದು ನಮಗೆ ಅಂತ ಒಳ್ಳೆ ಕೆಲಸ ಮಾಡ್ಕೊಂಡು ಇದಾರೆ. ಪಟ್ಟಣದಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಕೊಡ್ಬೇಕು ಬಾಡಿಗೆ, ಇವಾಗೆಲ್ಲ ಎಷ್ಟೊಂದು ಬಾಡಿಗೆ. ಹಾಗಾಗಿ ಎಲ್ಲ ಹಳ್ಳಿಗೆ ಸೇರ್ಕೊಂಡಿದ್ದಾರೆ. ನೀವು ಈಗ ಜಮೀನಲ್ಲಿ ಕೆಲಸ ಇಲ್ಲ ಅಂತಂದ್ರೆ ಬೇರೆ ಜಮೀನಿಗೆ ಹೋಗ್ತೀರಾ? ಹಾ, ಹೋಗ್ತೀವಿ ಸರ್. ಈಗ ಬೇಸಿಗೆಯಲ್ಲಿ ಎರಡ್ ಮೂರ್ ತಿಂಗಳು ಹೇಗೆ ಇದನ್ನ ನೀವು? ಬೇಸಿಗೆಯಲ್ಲಿ ಅದು ಅಡಿಕೆ ಸುಲ್ತಾ ಇರತ್ತಲ್ಲ ಸರ್, ಈ ಅಕ್ಟೋಬರ್ ಇಂದ ಜನವರಿ ಫೆಬ್ರವರಿವರೆಗೆ ಅಡಿಕೆ ಸುಲ್ತಾ ಇರುತ್ತೆ. ಆ ಅಡಿಕೆ ಸುಲ್ತಕ್ಕೆ ಹೋಗ್ತೀವಿ. ಆಮೇಲೆ ಇದು ಅಡಿಕೆ ಆರ್ಸೋದು ಅದೆಲ್ಲ ಬೇರೆ ಬೇರೆ ಮಾಡೋದಿರುತ್ತೆ, ಅದಕ್ಕೆ ಹೋಗ್ತೀವಿ. ಹಾಗಾಗಿ ನಮಗ್ ಸ್ವಲ್ಪ ಪರವಾಗಿಲ್ಲ, ಏನು ಸಮಸ್ಯೆ ಅನ್ಸಲ್ಲ, ದಿನ ಕಳಿಬಹುದು ಅಂತ ಹೇಳ್ತೀರಾ? ಅಲ್ಲ, ನಾನು ಯಾಕೆ ಹೇಳ್ತಾ ಇದ್ದೆ ಅಂತಂದ್ರೆ, ಟಿವಿ ಮಾಧ್ಯಮ ನೋಡ್ಕೊಂಡ್ ಬಿಟ್ಟು ಸೀರಿಯಲ್ ನೋಡ್ಕೊಂಡ್ ಬಿಟ್ಟು ಎದುರುಗಡೆ ಕುಂತು ದಿನ ಕಳಿತಾರೆ ನೋಡ್ರಿ. ಈ ತರದ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರೆ ಆರೋಗ್ಯನೂ ಒಳ್ಳೇದು, ಜೊತೆಗೆ ತಮ್ಮ ಕೆಲಸನೂ ಆಯ್ತು ಅಲ್ವಾ. ಅದೇನಿದ್ರು ಸಂಜೆ ನೋಡ್ತೀವಿ, ಸ್ವಲ್ಪ ಏನೋ ಬೇಜಾರಾದಾಗ, ಬೇಜಾರಾದಾಗ ಸಂಜೆ 7 ಗಂಟೆ ಮೇಲೆ ನೋಡ್ತೀವಿ, ಮತ್ತೆ ಹಗಲೆಲ್ಲ ಪುರುಸೋತಿರಲ್ಲ. ಕೃಷಿಗೆ ಸಂಬಂಧಪಟ್ಟಿದ್ದ ವಿಷಯಗಳನ್ನ ಹೆಂಗೆ ತಿಳ್ಕೊಂತೀರಾ? ನಾವು ಯಾವ ಮುಖಾಂತರ, ಮಾಧ್ಯಮಗಳಂತಂದ್ರೆ ರೇಡಿಯೋ ಮುಖಾಂತರ ತಿಳ್ಕೊಂತೀರಾ, ಇಲ್ಲ ಟಿವಿ ಚಂದನ ವಾಹಿನಿ ಮುಖಾಂತರ, ಚಂದನ ವಾಹಿನಿ, ಇಲ್ಲ ಕೃಷಿ ದರ್ಶನ ಅಂತ ಹೇಳಿದೆ, ಕೃಷಿ ದರ್ಶನ ನೋಡ್ತೀವಿ. ಆಮೇಲೆ ಕೃಷಿ ಬಗ್ಗೆ ಗೊತ್ತಿರುತ್ತಲ್ಲ ಅವ್ರ ಹತ್ರ ತಿಳ್ಕೊತೀವಿ ಹೋಗಿ, ಏನೇನ್ ಹಾಕ್ಬೇಕು, ಏನ್ ಮಾಡ್ಬೇಕು, ಏನಾದ್ರು ಹೊಸ ವಿಚಾರ ಬಂದ್ರೆ. ಈಗ ಮಳೆ ಬರುತ್ತೆ ಅಂತ ಹೇಳಿ ಗುರ್ತು ಮಾಡಕ್ ಅಂದ್ರೆ ಇದು ಮಾಡಕ್ಕೆ ಅಂದ್ರೆ ಈಗ ಇನ್ನೇನು 1-2 ಗಂಟೆಯಲ್ಲಿ ಮಳೆ ಬರುತ್ತಪ್ಪ, ಆತರ ಒಂದು ಮಾಹಿತಿ ಏನಾದ್ರೂ ನಿಮ್ಮ ಮೊಬೈಲಿಗೆ ಬರೋದು ಇಲ್ಲ ಆತರದ ಏನಾದ್ರೂ ನಿಮ್ಗೆ ಸಿಗುತ್ತಾ ಮಾಹಿತಿ? ಇಲ್ಲ, ಟಿವಿ ಮುಖಾಂತರ ಬಿಟ್ರೆ ಮೊಬೈಲಿಗೆ ಅಂತ ಬರಲ್ಲ. ರೇಡಿಯೋ ಕೇಳ್ತೀರಾ? ಕೇಳ್ತೀವಿ. ನಮ್ಮ FM ಕೇಂದ್ರ ಕೇಳಿಸುತ್ತ ಅಲ್ಲಿಗೆ ಕೇಳಿಸುತ್ತೆ. ಕೇಳ್ತೀರಾ? ಕೇಳ್ತೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ? ನಾವು ಸ್ಕೂಲಿಗೆ ಹೋಗ್ತಾ ಇಲ್ಲ, ಜಾಸ್ತಿ ನಾವು ಭದ್ರಾವತಿ ಆಕಾಶವಾಣಿಯನ್ನೇ ಕೇಳ್ತಾ ಇದ್ದು. ಏನೇನು ಕಾರ್ಯಕ್ರಮ ಕೇಳ್ತೀರಿ ಭದ್ರಾವತಿ ಆಕಾಶವಾಣಿಯ? ಅಂದ್ರೆ ಇದು ಚಿತ್ರಮಂಜರಿ ಎಲ್ಲ ಬರುತ್ತಲ್ಲ, ಹಾಡುಗಳೆಲ್ಲ ಕೇಳ್ತೀವಿ. ಆಮೇಲೆ ಇದನ್ನ ಸಂದರ್ಶನಗಳೆಲ್ಲ ಇರುತ್ತಲ್ಲ ರೈತರಿಗೆ ಸಂದರ್ಶನ, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅದನ್ನು ಕೇಳ್ತೀವಿ. ಎಲ್ಲ ಕೇಳ್ತೀರಾ? ಕೇಳ್ತೀವಿ. ಈಗ ಸ್ವಲ್ಪ ಸೆಟ್ ಇಲ್ಲ ಅಂತ ಹೇಳ್ಬಹುದು, ರೇಡಿಯೋ ಸೆಟ್ ಇಲ್ಲ ಅಂತ ಹೇಳ್ಬಹುದು, ಆದ್ರೆ ಮೊಬೈಲ್ ಅಲ್ಲಿ ನಾವು ಕೇಳ್ಬಹುದಲ್ಲ? ಕೇಳ್ಬಹುದು. ಅವಾಗಿತ್ತು ರೇಡಿಯೋ ಎಲ್ಲ ನಮ್ಮನೇಲಿ ಇತ್ತು, ಸೆಟ್ ಇತ್ತು, ದೊಡ್ಡ. ನಾವು ಅದನ್ನೇ ಜಾಸ್ತಿ, ಅವಾಗ ಟಿವಿ ಎಲ್ಲ ಇರ್ಲಿಲ್ಲಲ್ಲ, ರೇಡಿಯೋನೇ ಜಾಸ್ತಿ ಕೇಳ್ತಿದ್ದು. ಇವಾಗ ಟಿವಿ ಬರಕ್ ಹೋಗಿ ಅದನ್ನ ಕೇಳ್ತೀವಿ, ಇಲ್ಲವಾ ಟಿವಿ ನೋಡ್ತೀವಿ, ಅದನ್ನ ಕೇಳ್ತೀವಿ. ಈಗ ಮತ್ತೆ ತಿರ್ಗಾ ನಾವು ಕೃಷಿಗೆ ಬರೋಣ, ಎಷ್ಟು ಖರ್ಚು ಬರ್ತದೆ ಈಗ ನೀವು ಮಾಡತಕ್ಕಂತ ಒಂದು ಕೃಷಿಯ ನಿರ್ವಹಣೆಯಲ್ಲಿ? ಖರ್ಚು ಬರುತ್ತೆ ಸರ್, ಒಂದು 20,000 ಬರುತ್ತೆ ಖರ್ಚು. 20,000 ಬರುತ್ತೆ? 20,000 ಬರುತ್ತೆ. ಲಾಭ? ಲಾಭ ಸ್ವಲ್ಪ ಕಡಿಮೆನೆಯ, ಖರ್ಚೇ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್. ಹಂಗಂತೀರಾ? ಅಂದ್ರೆ ಇದು ಯಾಕೆ ಹಿಂಗಂತೀರಾ, ಮಾಡುವ ಒಂದು ವಿಧಾನದಲ್ಲಿ ವ್ಯತ್ಯಾಸ ಇದೆಯಾ ಅಥವಾ ನೀವು? ಅಲ್ಲ, ಎಲ್ಲ ಟೈಮ್ ಅಲ್ಲ, ಕೆಲ ಟೈಮ್ ಲಾಭ ಸಿಗುತ್ತೆ, ನಷ್ಟನೂ ಆಗುತ್ತೆ. ಎಲ್ಲ ಟೈಮ್ ಲಾಭ ಏನ್ ಸಿಗಲ್ಲ, ನಷ್ಟನೂ ಆಗಲ್ಲ. ಆ ರೀತಿ ಈ ಕೃಷಿ ರೈತರು ಅಂದ್ರೆ ಎಲ್ಲಾ ಟೈಮ್ ಒಂದೇ ರೀತಿ ಇರಕ್ ಆಗಲ್ಲ. ಒಂದ್ ಟೈಮ್ ಒಳ್ಳೆ ಬೆಳೆ ಒಳ್ಳೆ ಸಿಗುತ್ತೆ, ಮಳೆ ಎಲ್ಲ ಬಂದ್ ಹಾಳಾಗ್ಬಿಡುತ್ತೆ, ಅವಾಗ ನಷ್ಟ ಆಗುತ್ತೆ. ಮಳೆ ಎಲ್ಲ ಈ ಕರೆಕ್ಟ್ ಟೈಮಿಗೆಲ್ಲ ಬಂದ್ರೆ ಕೃಷಿ ಚೆನ್ನಾಗೇ ಇರುತ್ತೆ. ಈ ಭತ್ತ ಕುಯಿಲ್ ಮಾಡ್ತೀವಲ್ಲ, ಅವಾಗ ಮಳೆ ಬಂದ್ರೆ ಪೂರ್ತಿ ಹೋಗುತ್ತೆ, ಭತ್ತ ಏನು ಸಿಗಲ್ಲ. ಈಗ ಇದ್ರ ಜೊತೆಗೆ ಮುಂದೆ ಏನಾದ್ರು ಹೊಸ ಬೆಳೆ ಬೆಳಿಬೇಕು, ಇನ್ನೂ ಹೊಸ ತೋಟ ಮಾಡ್ಬೇಕನ್ನ ಏನಾದ್ರು ಯೋಚನೆ ಐತಾ ನಿಮ್ ಹತ್ರ? ತೋಟ ಅಂದ್ರೆ ಅಡಿಕೆ ತೋಟನೆಯ ಮಾಡ್ಬೇಕಂತ, ಅದ್ರ ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲೇ ತೋಟ ಸ್ವಲ್ಪ ಮಾಡ್ಬೇಕು ಅಂತ. ಮನೆ ಸುತ್ತಮುತ್ತ ಏನಾದ್ರು ತರಕಾರಿ ಬೆಳೆಯೋದು, ಔಷಧಿ ಗಿಡಗಳನ್ನು ಬೆಳಿತೀರಾ? ಇದು ಮಲೆನಾಡಿನ ಒಂದು ಸಂಸ್ಕೃತಿ, ಮತ್ತೆ ಮಲೆನಾಡಿನ ಒಂದು ಸಂಸ್ಕೃತಿ ಅಂತ ಹೇಳ್ಬಹುದು. ಯಾಕಂತಂದ್ರೆ ಮನೆ ಜಾಗದಲ್ಲಿ, ಮನೆ ಒಂದು ಹಿತ್ತಲ ಜಾಗದಲ್ಲಿ ಮುಂದೆ ಹೂ ಗಿಡ ಇಲ್ದನೆ, ಔಷಧಿ ಗಿಡ ಇಲ್ದನೆ ಯಾರು? ಹೂವಿನ ಗಿಡ ಎಲ್ಲ ಬೆಳಿತೀವಿ, ಆಮೇಲೆ ಮನೆ ಹತ್ರ ತರಕಾರಿ ಹಾಕುತ್ತೀವಿ. ನಾವು ಬೇಕಾಗಿದ್ದಲ್ಲ ಮನೆ ಹತ್ರ ಹಾಕೊಂಡಿರ್ತೀವಿ. ನಾವು ಮನೆ ಹತ್ರ ಏನೇನು ದಿವಸಕ್ಕೆ ಏನೇನು ದಿನಕ್ಕೆ ಎಲ್ಲ ತರಕಾರಿ ಮನೆಗೆಲ್ಲ ಬೇಕಾದ ಹೂವ, ಆಮೇಲೆ ಈ ಮಲ್ಲಿಗೆ ಹೂವೆಲ್ಲ ಕೆಲ ಟೈಮ್ ಕೊಡ್ತೀವಿ ಮಾರಕ್ಕೆ ಹೊರಗಡೆ, ಅಂದ್ರೆ ಜಾಸ್ತಿ ಉತ್ಪನ್ನ ಆದಾಗ. ಉತ್ಪನ್ನ ಆದ್ರೆ ಮನೆಗೆ ಹೆಚ್ಚಾದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಮನೆಗೆ ಸಾಕಾಗುತ್ತೆ. ಮನೆಗೆ ಸಾಕಾಗುತ್ತೆ. ಮನೆಗೆ ಸಾಕಾಗುತ್ತೆ. ಒಟ್ಟಾರೆ ಏನ್ ಅನ್ಸುತ್ತಮ್ಮ, ನೆಮ್ಮದಿಯ ಬದುಕು ನಮ್ಮ ಗೃಹಿಣಿಯರಿಗೆ ಹೇಳಿ, ಟಿವಿ ನೋಡ್ಕೊಂತ ಕುಂತು ಕಾಲ ಟೈಮ್ ಪಾಸ್ ಮಾಡ್ತಾರಲ್ಲ, ಟಿವಿ ನೋಡ್ಕೊಂತ ಅಲ್ಲ, ಕೆಲಸ ಇದ್ರೂ ಕೂಡ ಅದು ಒಂದು ನಾನು ಬೇಡ ಅಂತಂತನಲ್ಲ, ಟಿವಿ ನೋಡಬಾರ್ದು ಅಂತ ಹೇಳ್ತಾ ಇಲ್ಲ, ಮನರಂಜನೆಗೆ ಬೇಕು ನಮಗೂ ಕೂಡ. ಬಟ್ ಅದನ್ನೇ ಒಂದು ದಿನ ಬೆಳಿಗ್ಗೆ ಸಂಜೆವರೆಗೆ ಅದನ್ನೇ ಅದ್ರಲ್ಲೇ ಇರಬಾರ್ದು, ಆದ್ರೆ ಅವ್ರೇನ ಬೇರೆ ಉದ್ಯೋಗ ಮಾಡ್ಬೇಕು, ಆಮೇಲೆ ಬೇಕಾದ್ರೆ ಟಿವಿ ನೋಡ್ಲಿ. ಫಸ್ಟ್ ಅವ್ರ ಕೆಲಸ ಮಾಡ್ಬೇಕು, ಏನಾರು ವರ್ಕ್ ಮಾಡಿ ಆಮೇಲೆ ಟಿವಿ ನೋಡ್ಲಿ, ಬರೀ ಟಿವಿ ನೋಡೋದೇ ಒಂದು ಬದುಕು ಮಾಡಬಾರ್ದು. ಈಗ ಇದ್ರ ಜೊತೆಗೆ ಮನೆಯಲ್ಲಿ ಈಗ ಏನೋ ಒಂದು ಮಲೆನಾಡಿನ ಉತ್ಪನ್ನಗಳು ಅಂತ ಹೇಳ್ತೀವಿ, ಮನೆ ಉತ್ಪನ್ನಗಳು, ಆಹಾರ ಉತ್ಪನ್ನಗಳು ಏನಾದ್ರೂ ನೀವು ಅದನ್ನ ತಯಾರು ಮಾಡ್ತೀವಿ? ಸಂಡಿಗೆ, ಚಕ್ಲಿ, ಈ ಹಲಸಿನ ಹಣ್ಣು ಬಿಡೋ ಟೈಮಲ್ಲಿ ಹಲಸಿನ ಹಣ್ಣು ಹಪ್ಪಳ, ಹಲಸಿನ ಅದೇನೇ ಅದ ಮಾಡ್ತೀವಿ, ಹಪ್ಪಳ ಮಾಡ್ತೀವಿ. ಅದು ಮನೆಗೆ ಮಾತ್ರ? ಮಾರ್ತೀವಿ, ಕೆಲ ಸ್ವಲ್ಪ ಮಾರ್ತೀವಿ, ಸ್ವಲ್ಪ ಮನೆಗೆ ಇಟ್ಕೊಂತೀವಿ. ಈ ತರದ ಒಂದು ಕೆಲಸದಲ್ಲಿ ತೊಡಗಿಸ್ಕೋಬಹುದು. ಹಲಸಿನ ಹಣ್ಣು ಹಪ್ಪಳ ಎಲ್ಲ ಮಾಡಬಹುದು, ಚಕ್ಲಿ, ಸಂಡಿಗೆ, ಇನ್ನಿಪ್ಪಟ್ಟು ಅವೆಲ್ಲ ಮಾಡ್ತೀವಿ ನಾವು ಬೇಸಿಗೆಲಿ. ಬೇಸಿಗೆಲಿ ಆ ಕೆಲಸ ಮಾಡ್ತೀವಿ. ಒಳ್ಳೇದು ಸುಪ್ರೀತಾ ಜಿ ಆರ್ ಅವರೇ, ಇದುವರೆಗೆ ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ರೈತ ಬಾಂಧವರಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಾವು ತಿಳಿಸ್ಕೊಟ್ಟಿದ್ದೀರಾ. ಇಲ್ಲಿಗೆ ಬಂದು ಮಾಹಿತಿ ನೀಡಿದಕ್ಕೆ ತಮಗೆ ಇನ್ನೊಮ್ಮೆ ಸ್ವಾಗತ ಕೋರುತ್ತಾ ನಮಸ್ಕಾರ ಹಾಗೂ ಧನ್ಯವಾದ. ಸರ್, ನಮಗೂ ಬಂದಿದ್ದು ಬಹಳ ಖುಷಿ ಆಯ್ತು ಸರ್. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ. ನಿಮಗೂ ಥ್ಯಾಂಕ್ಸ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ಭತ್ತ, ಅಡಿಕೆ, ತೆಂಗು, ಕಾಳುಮೆಣಸು ಮತ್ತು ತರಕಾರಿ ಬೆಳೆಗಳ ನಿರ್ವಹಣೆ ಕುರಿತು ತೀರ್ಥಹಳ್ಳಿ ತಾಲೂಕು ಕೋಡ್ಲು ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸುಪ್ರೀತಾ ಜಿಆರ್ ಅವರೊಡನೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಜೀವನ್ ಬಿನ್ ಲೇಟ್ ಆರೋಗ್ಯ ಸ್ವಾಮಿ ಎಂಬ 30 ವರ್ಷದ ವ್ಯಕ್ತಿಯೊಬ್ಬರು ದಿನಾಂಕ 4/4/2025 ಜಯನಗರ ಹರಿಹರಪುರ ಗ್ರಾಮ ಕೊಪ್ಪ ತಾಲೂಕಿನಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ: ಜೀವನ್ ಬಿನ್ ಲೇಟ್ ಆರೋಗ್ಯ ಸ್ವಾಮಿ, 30 ವರ್ಷ ಪ್ರಾಯದ ವ್ಯಕ್ತಿ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು, ಕಪ್ಪು ತಲೆ ಕೂದಲು ಹೊಂದಿದ್ದು 5.4 ಅಡಿ ಎತ್ತರ ಇರುತ್ತಾರೆ. ಕನ್ನಡ ಮತ್ತು ತಮಿಳು ಮಾತನಾಡಬಲ್ಲ ಈತ ಕಾಣೆಯಾಗುವ ಮೊದಲು ಬಿಳಿ ಬಣ್ಣದ ಜೀನ್ಸ್ ಪ್ಯಾಂಟ್, ತುಂಬು ತೋಳಿನ ಕೆಂಪು ಬಣ್ಣದ ಶರ್ಟ್ ಮತ್ತು ತುಂಬು ತೋಳಿನ ಜೀನ್ಸ್ ಪ್ಯಾಂಟ್ ಬಿಳಿ ಬಣ್ಣದ ಜೀನ್ಸ್ ಪ್ಯಾಂಟ್ ತುಂಬು ತೋಳಿನ ಕೆಂಪು ಬಣ್ಣದ ಶರ್ಟ್ ಧರಿಸಿರುತ್ತಾರೆ. ಬಲಗೈನಲ್ಲಿ ಹೂವಿನ ಚಿತ್ರ, ಕಪ್ಪು ಬಣ್ಣದ ಹಚ್ಚೆ ಗುರುತು ಇರುತ್ತದೆ. ಜೀವನ್ ಬಿನ್ ಲೇಟ್ ಆರೋಗ್ಯ ಸ್ವಾಮಿ ಎಂಬ ಈ 30 ವರ್ಷದ ವ್ಯಕ್ತಿಯ ಸುಳಿವು ಯಾರಿಗಾದರೂ ಕಂಡುಬಂದಲ್ಲಿ ತಿಳಿಸಬೇಕಾದ ವಿಳಾಸ: ಹರಿಹರಪುರ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಇನ್ನು ರೇಖಾ ಎಂಬ 32 ವರ್ಷ ವಯಸ್ಸಿನ ಮಹಿಳೆ ಜಯಪುರ ಚಿಕ್ಕಮಗಳೂರು ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಸುಮಾರು 4.2 ಅಡಿ ಎತ್ತರವಿರುವ ಈಕೆ ದುಂಡು ಮುಖ, ಗೋಧಿ ಮೈಬಣ್ಣ, ಸಾಧಾರಣ ಶರೀರ ಹೊಂದಿದ್ದು ಬಾಯ್ ಕಟ್ಟಿಂಗ್ ತಲೆ ಕೂದಲು ಬಿಟ್ಟಿರುತ್ತಾರೆ. ಮೂಗಿನ ಮೇಲೆ ಹಳೆ ಗಾಯದ ಕಲೆಯ ಗೆರೆ ಇರುತ್ತದೆ. ರೇಖಾ ಎಂಬ ಈ 32 ವರ್ಷದ ಮಹಿಳೆ ಕನ್ನಡ ಹಾಗೂ ತೆಲುಗು ಭಾಷೆ ಬಲ್ಲವಳಾಗಿದ್ದು ಬುದ್ದಿಮಾಂದ್ಯತೆಯನ್ನು ಹೊಂದಿರುತ್ತಾಳೆ. ರೇಖಾ ಎಂಬ ಈ 32 ವರ್ಷ ವಯಸ್ಸಿನ ಮಹಿಳೆಯ ಸುಳಿವು ಯಾರಿಗಾದರೂ ಕಂಡುಬಂದಲ್ಲಿ ತಿಳಿಸಬೇಕಾದ ವಿಳಾಸ: ಠಾಣಾಧಿಕಾರಿಗಳು, ಜಯಪುರ ಪೊಲೀಸ್ ಠಾಣೆ, ಚಿಕ್ಕಮಗಳೂರು. ಇನ್ನು ಶ್ರೀಮತಿ ರೇಣುಕಾ ಕೋಮ್ ರಿಯಾಸ್ ಶರೀಫ್ ಎಂಬ 38 ವರ್ಷ ವಯಸ್ಸಿನ ಮಹಿಳೆ ಮೂಡಿಗೆರೆ ಪಟ್ಟಣದ ತಮ್ಮ ಮನೆಯಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ: ಶ್ರೀಮತಿ ರೇಣುಕಾ ಕೋಮ್ ರಿಯಾಸ್ ಶರೀಫ್, 38 ವರ್ಷದ ಮಹಿಳೆ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಸುಮಾರು 5 ಅಡಿ ಎತ್ತರವಿರುತ್ತಾರೆ. ಕಪ್ಪು ಬಣ್ಣದ ಸೀರೆ, ಕಪ್ಪು ಬಣ್ಣದ ಬ್ಲೌಸ್ ಕಾಣೆಯಾಗುವ ಮೊದಲು ಧರಿಸಿದ್ದರು. ಈಕೆ ಮಾತನಾಡುವ ಭಾಷೆ ಕನ್ನಡ. ಶ್ರೀಮತಿ ರೇಣುಕಾ ಕೋಮ್ ರಿಯಾಜ್ ಶರೀಫ್ ಎಂಬ ಈ 38 ವರ್ಷ ವಯಸ್ಸಿನ ಮಹಿಳೆಯ ಸುಳಿವು ಯಾರಿಗಾದರೂ ಕಂಡು ಬಂದಲ್ಲಿ ತಿಳಿಸಬೇಕಾದ ವಿಳಾಸ: ಪೊಲೀಸ್ ಕಂಟ್ರೋಲ್ ರೂಮ್. ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಸೇವಾ ಮಾಹಿತಿ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಪ್ರಸಾರವಾಯಿತು. ಇನ್ನು ಶ್ರೀಮತಿ ಗೋಣಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳೋಣ. ಕೋಟೆ ಅನಗ ತೆತ್ತೆ ಶೋಭನ ವಿಡವಾತನ ಕರುವ ಗೊಂದೈ ಸೋರೆ ಶೋಭನವೇ ಬಂದಿಟ್ಟ ಬಾಗಾಳ ಏಳಿ ಬಂದಿಟ್ಟ ಬಾಗಾಳ ಏಳಿ ವಾಗ ಶೋಭನ ಮಾಡೋದೇ ಸೋಬಾನ ಮತ್ತೆ ಕಾಯ ಸುತ್ತಲ ದೇವರಿಗೆ ಸ್ಯಾರ ದೇವರಿಗೆ ಸ್ಯಾರ ನನ್ನ ಸೋಬಾನ ದೇವರಿಗೆ ಸ್ಯಾರ ನನ್ನ ಸುತ್ತಲ ದೇವರಿಗೆ ಸ್ಯಾರ ನನ್ನ ಸೋಬಾನ ದೇವರಿಗೆ ಸ್ಯಾರ ನನ್ನ ಮದ ಮಗನೇ ಸೋಬಾನವೇ ಮನಿ ಸ್ವಾಮಿ ಗಮ್ಯ ಒಮ್ಮೆ ಶರಣನ್ನ ಇಂಗೊಮ್ಮೆ ಶರಣನ್ನ ಸೋಬನವೇ ತಿಮ್ಮಯ್ಯಗೊಮ್ಮೆ ಶರ ಜನಪದ ಗೀತೆ ಕೇಳಿದ್ರಲ್ಲ ರೈತ ಬಂಧವರೇ, ಇದೀಗ ಒಂದು ಪ್ರಕಟಣೆ. ಜೆಎಸ್ಎಸ್ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಸಮುಚ್ಚಯ ಮೈಸೂರು, ಇವರ ವತಿಯಿಂದ 2025-26 ಸಾಲಿಗೆ 3 ವರ್ಷಗಳ ಅವಧಿಯ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ವಿಶೇಷ ಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕೋರ್ಸ್ಗಳು ಹೀಗಿವೆ: ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್. ಇವು ಅನುದಾನಿತ ಕೋರ್ಸ್ಗಳಾದರೆ ಅನುದಾನರಹಿತ ಕೋರ್ಸ್ಗಳಾಗಿ ಜ್ಯುವೆಲರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಫಾರ್ ವಿಜುವಲ್ ಇಂಪೇರ್ಡ್, ಅಪ್ಯಾರಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಶನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ. ಇವು ಅನುದಾನರಹಿತ ಕೋರ್ಸ್ಗಳಾಗಿ ಪ್ರವೇಶಕ್ಕೆ ಅರ್ಹವಾಗಿರುತ್ತವೆ. ಇನ್ನು ಪ್ರವೇಶಾರ್ಹತೆ ಹೀಗಿವೆ: ಕರ್ನಾಟಕ ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಹಾಗೂ ಈಗ ಹೇಳುವ ಅಂಗವೈಕಲ್ಯದ ಲಕ್ಷಣಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಮೂಳೆ ಮತ್ತು ಕೀಲು ಅಂಗವಿಕಲತೆ 40%ಗಳಿಗೂ ಮೇಲ್ಪಟ್ಟು, ಕಿವುಡು ಮತ್ತು ಮೂಗು ಅಂಗವಿಕಲತೆ 60 dB ಮತ್ತು ಮೇಲ್ಪಟ್ಟು, ಅಂಧತ್ವ 6/60 ಅಥವಾ 20/200 ಸ್ಲೆನೆನ್ ಮತ್ತು ಕ್ರಮಸಂಖ್ಯೆ 6 ಕೋರ್ಸ್ಗೆ ಇರುವವರು. ಅರ್ಹ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಷ್ಟಮಟ್ಟದ ವಿದ್ಯಾರ್ಥಿ ವೇತನದ ಆರ್ಥಿಕ ಸಹಾಯ ದೊರೆಯುವುದು. ಪಾಲಿಟೆಕ್ನಿಕ್ನ ಯಶಸ್ವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮೂಲಕ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರುಗಳಿಗೆ ಪ್ರತ್ಯೇಕ ವಿದ್ಯಾರ್ಥಿ ನಿಲಯದ ಸೌಲಭ್ಯ ಕಲ್ಪಿಸಲಾಗಿದ್ದು, ಪ್ರವೇಶಕ್ಕೆ ಅರ್ಜಿಗಳನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ರೂಪಾಯಿ 100 ಹಾಗೂ ಎಸ್ಸಿ ಎಸ್ಟಿ ಸಿ1 ವರ್ಗದವರಿಗೆ 50 ರೂಪಾಯಿ ನಗದು ಅಥವಾ ಡಿಡಿ ಮೂಲಕ ಮೈಸೂರಿನಲ್ಲಿ ಸಂದಾಯವಾಗುವಂತೆ ಕಳುಹಿಸಿ ಪಡೆಯಬಹುದು ಅಥವಾ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅರ್ಜಿಗಳನ್ನು